ಅಗತ್ಯವಿಲ್ಲ, ಸಚಿವ ದಿನೇಶ್ ಗುಂಡೂರಾವ್. ರಾಜ್ಯದಲ್ಲಿ 600 ಕೋಟಿ ವೆಚ್ಚದ ಅನುಭವ ಮಂಟಪ ಮುಂದಿನ ವರ್ಷ ಲೋಕಾರ್ಪಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಶೀಘ್ರವೇ ಟೆಂಡರ್ ಕರೆಯಲು ಸರ್ಕಾರ ನಿರ್ಧಾರ. ನಾಳೆ ದೇಶ ವಿದೇಶಗಳ ಭಾರತೀಯರೊಂದಿಗೆ ಪ್ರಧಾನಿ ಮನದ ಮಾತು. ಕೇರಳ ಕರಾವಳಿ ಪ್ರವೇಶಿಸಿದ ಮುಂಗಾರು, ರೈತರ ಮೊಗದಲ್ಲಿ ಮಂದಹಾಸ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಈಗ ವೇಳೆ ಸರಿಯಾಗಿ 6:50.42. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿರಂಗ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೂ ಹಾಗೂ ಎಲ್ಲ ರೈತ ಬಾಂಧವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರಗಳು. ಇಂದಿನ ಈ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಸಿರು ಸಿರಿ ಕೃಷಿ ಚಟುವಟಿಕೆಗಳ ಕುರಿತು ಬಾನುಲಿ ಸರಣಿಯಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ 2024ರಲ್ಲಿ ಬಿಡುಗಡೆ ಮಾಡಿದ ನೂತನ ತಳಿಗಳ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾ ಎಂಎಸ್ಪಿ ಕಣವಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಹಸಿರು ಸಿರಿ ಹಸಿರು ಸಿರಿ ಹಸಿರು ಸಿರಿ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ. ಕೇಳಿ ಕಾರ್ಯಕ್ರಮ ಹಸಿರು ಸಿರಿ ಹಸಿರು ಸಿರಿ ಹಸಿರು ಸಿರಿ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ 2024ನೇ ವರ್ಷದಲ್ಲಿ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯ ಬಿಡುಗಡೆ ಮಾಡಿರತಕ್ಕಂತಹ ನೂತನ ತಳಿಗಳ ಪರಿಚಯವನ್ನ ನಾವು ಮಾಡಿಕೊಳ್ಳೋಣ. ವಿಶ್ವವಿದ್ಯಾನಿಲಯಗಳು ಪ್ರತಿ ವರ್ಷವೂ ಕೂಡ ಹೊಸ ಹೊಸ ತಳಿಗಳನ್ನು ಬಿಡುಗಡೆಯನ್ನ ಮಾಡ್ತಾ ಇರುತ್ತೆ. ನಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಈ ತಳಿಗಳ ಒಂದು ಸಂಶೋಧನೆಯನ್ನ ಮಾಡಲಾಗುತ್ತೆ. ಅದನ್ನು ಸುಧಾರಿತ ತಳಿಗಳು ಅಂತಲೂ ಕೂಡ ನಾವು ಕರಿತೇವೆ. ನಮಗೆ ಯಾವುದೇ ಒಂದು ಬೆಳೆಯಲ್ಲಿ ಯಾವ ಒಂದು ಅಂಶ ಹೆಚ್ಚಾಗಿ ಬೇಕು ಅನ್ನುವಂಥದ್ದನ್ನ, ಈಗ ಉದಾಹರಣೆಗೆ ಭತ್ತವನ್ನ ತೆಗೆದುಕೊಂಡ್ರೆ ನಮಗೆ ಭತ್ತದ ಇಳುವರಿ ಹೆಚ್ಚಾಗಿ ಬೇಕೋ ಅಥವಾ ಹುಲ್ಲಿನ ಇಳುವರಿ ಹೆಚ್ಚಾಗಿ ಬೇಕೋ ಅನ್ನುವಂಥದ್ದು. ಭತ್ತದ ಇಳುವರಿ ಅಂತ ಅಂದಾಗಲೂ ಕೂಡ ಸಣ್ಣ ಭತ್ತ ಬೇಕೋ ದೊಡ್ಡ ಭತ್ತ ಬೇಕೋ, ಅದು ಅಲ್ಪಾವಧಿಯದ್ದಾಗಿರ್ಬೇಕೋ ಮಧ್ಯಮಾವಧಿಯದ್ದಾಗಿರ್ಬೇಕೋ ದೀರ್ಘಾವಧಿಯದ್ದಾಗಿರ್ಬೇಕೋ, ಹೀಗೆ ನಮ್ಮ ಅಗತ್ಯಗಳಿಗೆ ಅನುಗುಣವಾಗಿಯೇ ಈ ಕೃಷಿ ವಿಶ್ವವಿದ್ಯಾನಿಲಯಗಳು ಅನೇಕ ಸಂಶೋಧನೆಗಳನ್ನು ಮಾಡಿ ನೂತನ ತಳಿಗಳನ್ನ ಬಿಡುಗಡೆಯನ್ನ ಮಾಡ್ತಾ ಹೋಗುತ್ತೆ. ಕಳೆದ ಸಾಲಿನಲ್ಲಿ ಯಾವೆಲ್ಲ ನೂತನ ತಳಿಗಳನ್ನ ಬಿಡುಗಡೆಯನ್ನ ಮಾಡಿದೆ, ನಮ್ಮ ಭಾಗಕ್ಕೆ ಅವು ಎಷ್ಟರ ಮಟ್ಟಿಗೆ ಸೂಕ್ತವಾಗಿ ಇದೆ ಅನ್ನುವಂಥ ವಿಚಾರಗಳನ್ನ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಅನುವಂಶೀಯತೆ ಮತ್ತು ಸಸ್ಯತಳಿ ಅಭಿವೃದ್ಧಿ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂಎಸ್ಪಿ ಕಣವಿ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್, ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ತಳಿ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಅನುವಂಶೀಯತೆಗೆ ಸಂಬಂಧಪಟ್ಟ ಹಾಗೆ ತಾವು ಸಾಕಷ್ಟು ಕೆಲಸವನ್ನ ಮಾಡಿರ್ತಕ್ಕಂಥವ್ರು, ತಮ್ಮ ಒಂದು ಸಂಕ್ಷಿಪ್ತ ಪರಿಚಯವನ್ನ ಮಾಡಿಕೊಡಿ. ನನ್ನ ಹೆಸರು ಡಾಕ್ಟರ್ ಕಣವಿ, ಎಂಎಸ್ಪಿ ಅಂತ. ನಾನು 2007ರಲ್ಲಿ ವಿಶ್ವವಿದ್ಯಾನಿಲಯಕ್ಕೆ ಸೇರ್ಪಡೆಗೊಂಡೆ. ನಾನು 2010ರಿಂದ ಕೃಷಿ ಮಹಾವಿದ್ಯಾಲಯ ಹಾಸನದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಮತ್ತೆ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಪ್ರಸ್ತುತ ನಾನು ಅನುವಂಶತೆ ಮತ್ತು ಸಸ್ಯತಳಿ ಅಭಿವೃದ್ಧಿ ಶಾಸ್ತ್ರ ವಿಭಾಗದ ಮುಖ್ಯಸ್ಥನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಸಂಶೋಧನೆ ಜೊತೆಗೆ ನಾವು ಇತರೆ ತರಗತಿಗಳನ್ನು ಕೂಡ ಮಕ್ಕಳಿಗೆ ತಗೋತಾ ಇದ್ದೀವಿ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಈ ತಳಿ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಇದುವರೆಗೆ ಏನೆಲ್ಲ ಸಾಧನೆಗಳನ್ನ ಮಾಡಿದೆ, ಅದರ ಒಂದು ಸಂಕ್ಷಿಪ್ತ ಪರಿಚಯವನ್ನ ಮಾಡಿಕೊಡಿ. ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು 1964 ಸ್ಥಾಪನೆಗೊಂಡಿದ್ದು, ಅಲ್ಲಿಂದ ಇಲ್ಲಿವರೆಗೆ ರೈತರ ಏಳಿಗೆಗಾಗಿ ಸುಮಾರು ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದೆ. ಹೊಸ ತಳಿಗಳಾಗಿರಬಹುದು, ಹೊಸ ತಂತ್ರಜ್ಞಾನಗಳಾಗಿರಬಹುದು, ಇವುಗಳನ್ನೆಲ್ಲ ಅಭಿವೃದ್ಧಿಪಡಿಸಿ ರೈತರಿಗೆ ಅನುಕೂಲವಾಗಲಂತ ನಾವು ಬಿಡುಗಡೆ ಮಾಡಿದ್ದೇವೆ. ಇವುಗಳಲ್ಲಿ ಮುಖ್ಯವಾಗಿ ಹೇಳುವುದಾದರೆ, ವಿಶ್ವವಿದ್ಯಾನಿಲಯ ಇಲ್ಲಿವರೆಗೆ ಸುಮಾರು 325 ಸುಧಾರಿತ ತಳಿಗಳನ್ನು ಅಭಿವೃದ್ಧಿ ಮಾಡಿದೆ. ಇವುಗಳಲ್ಲಿ ಹೈಬ್ರಿಡ್ ತಳಿಗಳು ಕೂಡ ಒಳಗೊಂಡಿವೆ. ಧಾನ್ಯ ಮತ್ತು ತೃಣಧಾನ್ಯದಲ್ಲಿ ಸುಮಾರು 141 ತಳಿಗಳನ್ನು, ಸಿರಿಧಾನ್ಯದ ಬೆಳೆಗಳಲ್ಲಿ 5 ತಳಿಗಳನ್ನು, ಬೇಳೆಕಾಳು ವಿಭಾಗದಲ್ಲಿ 55 ತಳಿಗಳನ್ನು, ಎಣ್ಣೆಕಾಳು ವಿಭಾಗದಲ್ಲಿ 41 ತಳಿಗಳನ್ನು, ತೋಟಗಾರಿಕೆ ಬೆಳೆಗಳಲ್ಲಿ 34 ತಳಿಗಳನ್ನು ಹಾಗೂ ಮೇವಿನ ಬೆಳೆಯಲ್ಲಿ 15 ತಳಿಗಳನ್ನು ಇಲ್ಲಿವರೆಗೆ ಬಿಡುಗಡೆ ಮಾಡಲಾಗಿದೆ. ಈ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಯಾವ್ಯಾವ ಬೆಳೆಗಳಲ್ಲಿ ಎಷ್ಟು ತಳಿಗಳನ್ನು ಬಿಡುಗಡೆ ಮಾಡಿದೆ? ಈಗ ಒಟ್ಟಾರೆಯಾಗಿ ಹೇಳುವುದಾದರೆ ನಾವು ಮುಖ್ಯವಾದ ಬೆಳೆಗಳನ್ನು ಮಾತ್ರ ಪರಿಗಣಿಸೋಣ. ಅದರಲ್ಲಿ ಭತ್ತದ ಬೆಳೆ ಬಂದಾಗ ಸುಮಾರು 67 ತಳಿಗಳನ್ನು ನಮ್ಮ ವಿಶ್ವವಿದ್ಯಾನಿಲಯ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದೆ. ಇದರಲ್ಲಿ ಹೈಬ್ರಿಡ್ ತಳಿಗಳು ಸಹ ಸೇರಿಕೊಂಡಿವೆ. ರಾಗಿಯಲ್ಲಿ ಸುಮಾರು 29 ತಳಿಗಳನ್ನು, ಮತ್ತೆ ಸೂರ್ಯಕಾಂತಿಯಲ್ಲಿ 12 ತಳಿಗಳು, ಅಲಸಂದೆಯಲ್ಲಿ 17 ತಳಿಗಳು, ಮೆಕ್ಕೆಜೋಳ ಅಥವಾ ಮುಸುಕಿನ ಜೋಳದಲ್ಲಿ 15 ತಳಿಗಳನ್ನು, ನೆಲಗಡಲೆ ಶೇಂಗಾದಲ್ಲಿ 14 ತಳಿಗಳನ್ನು, ತೊಗರಿಯಲ್ಲಿ 10 ತಳಿಗಳನ್ನು, ಮತ್ತು ಕಬ್ಬಿನ ಬೆಳೆಯಲ್ಲಿ 16 ತಳಿಗಳನ್ನು, ಜೋಳದಲ್ಲಿ 11 ತಳಿಗಳನ್ನು, ಮತ್ತು ಗೋಧಿಯಲ್ಲಿ 10 ತಳಿಗಳನ್ನು ಇಲ್ಲಿವರೆಗೆ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಲಾಗಿದೆ. ನಮ್ಮ ವಿಶ್ವವಿದ್ಯಾನಿಲಯವು ಮುಖ್ಯವಾಗಿ ಭತ್ತ, ರಾಗಿ ಹಾಗೂ ಸೂರ್ಯಕಾಂತಿ ಬೆಳೆಗಳ ತಳಿ ಅಭಿವೃದ್ಧಿ ವಿಭಾಗದಲ್ಲಿ ರಾಷ್ಟ್ರದಲ್ಲಿಯೇ ಮುಂಚೂಣಿಯಲ್ಲಿ ಇದೆ ಅಂತ ಹೇಳಬಹುದು. ಅದಕ್ಕೆ ಸಾಕ್ಷಿ ಎಂಬಂತೆ ಭಾರತ ದೇಶದ ಮೊದಲ ಸೂರ್ಯಕಾಂತಿ ಹೈಬ್ರಿಡ್ BSH-1 ಇದನ್ನು ನಮ್ಮ ವಿಶ್ವವಿದ್ಯಾನಿಲಯ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದೆ. ಇದನ್ನು 1980 ಈ ತಳಿಯನ್ನು ಬಿಡುಗಡೆ ಮಾಡಲಾಯಿತು. ಇನ್ನು ಭತ್ತದ ವಿಷಯಕ್ಕೆ ಬಂದರೆ, ಭಾರತದಲ್ಲಿ ಪ್ರಪ್ರಥಮವಾದ ಹೈಬ್ರಿಡ್ ತಳಿ KRH-1 ರೈಸ್ ತಳಿ, ಇದನ್ನು ನಾವು ಕೃಷಿ ಸಂಶೋಧನಾ ಕೇಂದ್ರ ಮಂಡ್ಯದಲ್ಲಿ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದೆ. ಇದನ್ನು 1994 ಬಿಡುಗಡೆ ಆಯಿತು. ಈ ತಳಿಯು ರಾಜ್ಯದ ಅಷ್ಟೇ ಅಲ್ಲದೆ ಇತರೆ ರಾಜ್ಯಗಳಲ್ಲಿ ಕೂಡ ತುಂಬಾ ಜನಪ್ರೀತಿಯನ್ನು ಪಡೆದುಕೊಂಡಿತ್ತು. ಭಾರತ ದೇಶವಲ್ಲದೆ ಇತರೆ ರಾಷ್ಟ್ರಗಳು, ನೆರೆ ರಾಷ್ಟ್ರಗಳಾದ ಪಾಕಿಸ್ತಾನ, ಬಾಂಗ್ಲಾದೇಶ, ಮಯನ್ಮಾರ್, ಶ್ರೀಲಂಕಾ ಇಂತಹ ದೇಶಗಳಲ್ಲಿಯೂ ಕೂಡ ಈ ತಳಿಗೆ ತುಂಬಾ ಬೇಡಿಕೆ ಇದೆ ಅಂತ ನಾನು ಇಲ್ಲಿ ಹೇಳಬಹುದು. ಇನ್ನೊಂದು ಮುಖ್ಯವಾದ ಬೆಳೆ ಅಂದರೆ ರಾಗಿ ಬೆಳೆ. ಈ ರಾಗಿ ಬೆಳೆಯಲ್ಲೂ ನಾವು ಸುಮಾರು ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದೀವಿ. ಒಬ್ಬ ತಳಿ ವಿಜ್ಞಾನಿ ಲಕ್ಷ್ಮಣಯ್ಯ ಅಂತ ಅವರು ರಾಗಿ ಸಂಶೋಧನೆಯಲ್ಲಿ ತುಂಬಾನೇ ಪರಿಶ್ರಮ ಪಟ್ಟಿದ್ದಾರೆ. ಅವರ ಈ ಸೇವನೆಯನ್ನ ಗಮನಿಸಿ ಅವರಿಗೆ ರಾಗಿ ಲಕ್ಷ್ಮಣಯ್ಯ ಅಂತ ಹೆಸರು ಕೂಡ ಕೊಟ್ಟಿದ್ದಾರೆ. ಅವರು ಮುಖ್ಯವಾಗಿ ಭಾರತ ದೇಶದ ತಳಿಗಳು ಮತ್ತು ಆಫ್ರಿಕನ್ ತಳಿಗಳನ್ನ ಸೇರಿಸಿಕೊಂಡು ಸಂಕರಣ ತಳಿಗಳನ್ನು ಅಭಿವೃದ್ಧಿಪಡಿಸಿದರು. ಈ ತಳಿಗಳು ಜಾಸ್ತಿ ಬೆಳೆಯನ್ನು ಕೊಡುವ ಸಾಮರ್ಥ್ಯ ಹೊಂದಿದಲ್ಲದೆ ರೋಗ ನಿರೋಧಕ ಶಕ್ತಿ ಕೂಡ ಹೊಂದಿದ್ದಾವೆ. ಈ ರೀತಿ ನಾವು ಈ ಮೂರು ಬೆಳೆಗಳಲ್ಲಿ ಪ್ರಮುಖವಾದ ಸಾಧನೆ ಮಾಡಿದ್ದೇವೆ. ಅದಲ್ಲದೆ ತೊಗರಿಯಲ್ಲಿ BRG ಸೀರೀಸ್ ಎಂಬ ಹೆಸರಿನಲ್ಲಿ ಸುಮಾರು ತೊಗರಿ ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಅವರೆಯಲ್ಲಿ HA ಸೀರೀಸ್ ಅಂತ ಅದರಲ್ಲಿಯೂ ಕೂಡ ತಳಿಗಳನ್ನು ಬಿಡುಗಡೆ ಮಾಡಿದ್ದೀವಿ. ಮತ್ತೆ ಮಂಡ್ಯದ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕಬ್ಬಿನ ಬೆಳೆಯಲ್ಲಿ ಸುಮಾರು ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ಮುಂಚೆ ಏನಾಗ್ತಿತ್ತು, ಕೊಯಮತ್ತೂರಿನಲ್ಲಿರುವ ಒಂದು ಸಂಸ್ಥೆಯಲ್ಲಿ ಮಾತ್ರ ಈ ಸಂಕರಣ ಕ್ರಿಯೆ ನಡೀತಾ ಇತ್ತು. ಈಗ ಬದಲಾದ ಹವಾಮಾನದ ಕಾರಣದಿಂದಾಗಿ ಮಂಡ್ಯದಲ್ಲಿ ಕೂಡ ನಾವು ಕಬ್ಬಿನ ಬೆಳೆಯಲ್ಲಿ ಸಂಕರಣ ಕ್ರಿಯೆಯನ್ನು ಕೈಗೊಂಡು ಸುಮಾರು ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದೀವಿ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಏನೆಲ್ಲ ಹೊಸ ಹೊಸ ತಳಿಗಳನ್ನು ಬಿಡುಗಡೆ ಮಾಡಿದೆ ಅನ್ನುವಂಥದ್ದನ್ನು ತಾವು ಪರಿಚಯವನ್ನು ಮಾಡಿಕೊಟ್ರಿ. ಅವುಗಳನ್ನು ಸುಧಾರಿತ ತಳಿಗಳು ಅಂತ ಕೂಡ ತಾವು ಹೇಳಿದ್ರಿ. ಈ ಕೃಷಿಯಲ್ಲಿ ಸುಧಾರಿತ ತಳಿಗಳು ಅಂತ ಅಂದ್ರೇನು, ಅದರ ಮಹತ್ವ ಏನು? ನಾವು ಹಿಸ್ಟ್ರಿಯನ್ನು ನೋಡೋದಾದರೆ ಭಾರತದಲ್ಲಿ ಹಸಿರು ಕ್ರಾಂತಿ 1965 ಪ್ರಾರಂಭಗೊಂಡಿತ್ತು. ಅದೇ ವರ್ಷದಲ್ಲಿ ಕೂಡ ನಮ್ಮ ವಿಶ್ವವಿದ್ಯಾನಿಲಯ ಸ್ಥಾಪನೆಗೊಂಡಿತ್ತು 64. ಆಗಿನ ಪರಿಸ್ಥಿತಿ ಈಗಿನ ಪರಿಸ್ಥಿತಿಗೆ ತುಂಬಾ ವ್ಯತ್ಯಾಸ ಇದೆ. 1965 ಭಾರತದ ಕೃಷಿಯು ತುಂಬಾ ಒಂದು ಶೋಚನೀಯವಾದ ಸ್ಥಿತಿಯಲ್ಲಿ ಇತ್ತು. ಆಹಾರ ಭದ್ರತೆ ಇರಲಿಲ್ಲ, ಬೆಳೆಗಳ ಸಾಮರ್ಥ್ಯ ತುಂಬಾ ಕಡಿಮೆ ಇತ್ತು. ಆಗಿನ ಕಾಲದಲ್ಲಿ ಇಬ್ಬರು ಪ್ರಮುಖ ವಿಜ್ಞಾನಿಗಳು ನಾರ್ಮನ್ ಬೋರ್ಲಾಗ್ ಮತ್ತೆ ಸ್ವಾಮಿನಾಥನ್ ಅವರು ಹೊಸ ತಳಿಗಳನ್ನು ಬಿಡುಗಡೆ ಮಾಡಿದರು. ಮುಖ್ಯವಾಗಿ ಗೋಧಿ ಮತ್ತು ಭತ್ತದಲ್ಲಿ, ಗೋಧಿಯಲ್ಲಿ Sonara 64 ಮತ್ತೆ ಭತ್ತದಲ್ಲಿ TN-1 ಮತ್ತು IR-8 ಮತ್ತೆ ಸೋನಾಲಿಕಾ ಎಂಬ ತಳಿಗಳನ್ನು ಪರಿಚಯ ಮಾಡಿದರು. ಈ ಪರಿಚಯ ಮಾಡುವುದರಿಂದ ಏನಾಯ್ತು, ತಳಿಗಳು ಜಾಸ್ತಿ ಇಳುವರಿ ಕೊಡುವ ಸಾಮರ್ಥ್ಯ ಹೊಂದಿದ್ದಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೊಂದಿದ್ದವು. ಈ ತಳಿಗಳ ಬಿಡುಗಡೆಯಿಂದ ನಾವು ಹೇಳಬಹುದು ಭಾರತ ದೇಶದಲ್ಲಿ ಹಸಿರು ಕ್ರಾಂತಿ ಆಯಿತು ಅಂತ. ಅದಲ್ಲದೆ ಕೃಷಿಯಲ್ಲಿ ಬೇರೆ ವಿಭಾಗಗಳಾದ ಕೀಟಶಾಸ್ತ್ರ ವಿಭಾಗ ಇರಬಹುದು, ಬೇಸಾಯ ಶಾಸ್ತ್ರ ಇರಬಹುದು, ರೋಗಶಾಸ್ತ್ರ ವಿಭಾಗ, ಈ ವಿಭಾಗಗಳಲ್ಲಿ ಕೂಡ ಗಣನೀಯವಾದ ಅಭಿವೃದ್ಧಿ ಆಗಿದ್ದರಿಂದ ಒಟ್ಟಾರೆಯಾಗಿ ನಾವು ಒಂದು ಹಸಿರು ಕ್ರಾಂತಿಯನ್ನ ಕಾಣಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಬಹುದು. ಹೀಗೆ ಈ ಒಂದು ಕೃಷಿಯಲ್ಲಿ ಸುಧಾರಿತ ತಳಿಗಳು ತಮ್ಮದೇ ಆದಂತಹ ಮಹತ್ವವನ್ನು ಹೊಂದಿದ್ದಾವೆ. ಈ ಸುಧಾರಿತ ತಳಿಗಳು ಬಂದ ಕಾರಣದಿಂದಾಗಿ ನಮ್ಮ ದೇಶದಲ್ಲಿ ಹಸಿರು ಕ್ರಾಂತಿಯನ್ನ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದು. ಈ ತಳಿಗಳ ವರ್ಗೀಕರಣ ಯಾವ್ಯಾವ ರೀತಿಯಲ್ಲಿ ಇದೆ? ನಾವು ತಳಿಗಳನ್ನ ಮುಖ್ಯವಾಗಿ ಮೂರು ವಿಭಾಗದಲ್ಲಿ ವರ್ಗೀಕರಿಸಬಹುದು. ಮೊದಲನೇದಾಗಿ ದೇಶಿ ತಳಿಗಳು ಅಂತ ಹೇಳ್ತೀವಿ. ಈ ದೇಶಿ ತಳಿಗಳನ್ನ ಯಾವುದೇ ವಿಜ್ಞಾನಿಯಾಗಲಿ ವಿಶ್ವವಿದ್ಯಾನಿಲಯವಾಗಲಿ ಅಭಿವೃದ್ಧಿಪಡಿಸಿದ ತಳಿಗಳಲ್ಲ. ಇವು ತಲತಲಾಂತರದಿಂದ ರೈತರು ತಾವೇ ಬೆಳೆದುಕೊಂಡು ಬಂದಿರುವಂತಹ ತಳಿಗಳು, ರೈತರೇ ಅಭಿವೃದ್ಧಿಪಡಿಸಿದ ತಳಿಗಳು. ಈ ತಳಿಗಳನ್ನ ನಾವು ದೇಶಿ ತಳಿಗಳು ಅಂತೀವಿ. ಉದಾಹರಣೆಗೆ ನಮ್ಮ ಹೊಳೆನರಸೀಪುರದಲ್ಲಿ ರಾಜಮುಡಿ ಭತ್ತದ ತಳಿ ಇದೆ, ತುಂಬಾನೇ ಒಳ್ಳೆಯ ಗುಣಮಟ್ಟ ಹೊಂದಿದಂತ ಭತ್ತದ ತಳಿ. ಇದು ನಾವು ದೇಶಿ ತಳಿಯಲ್ಲಿ ಇದನ್ನ ಪರಿಗಣಿಸ್ತೀವಿ. ಈ ತರ ತಳಿಗಳನ್ನ ನಾವು ದೇಶಿ ತಳಿಗಳು ಅಂತ ಹೇಳ್ತೀವಿ. ಮತ್ತೆ ಸುಧಾರಿತ ತಳಿಗಳು, ಈ ಸುಧಾರಿತ ತಳಿಗಳನ್ನ ನಾವು ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು ಸಂಕರಣ ಕ್ರಿಯೆ ಮೂಲಕ ವೈಜ್ಞಾನಿಕವಾಗಿ ತಳಿಗಳನ್ನು ಅಭಿವೃದ್ಧಿಪಡಿಸ್ತಾರೆ. ಅಂತ ತಳಿಗಳನ್ನು ನಾವು ಸುಧಾರಿತ ತಳಿಗಳು ಅಂತ ಹೇಳ್ತೀವಿ. ಈ ತಳಿಗಳಿಗೆ ಹೆಚ್ಚಿನ ಇಳುವರಿ ಕೊಡುವ ಸಾಮರ್ಥ್ಯ ಇರುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿ ಕೂಡ ಈ ತಳಿಗಳಿಗೆ ಇರುತ್ತದೆ. ಇನ್ನು ಮೂರನೇದಾಗಿ ಹೈಬ್ರಿಡ್ ತಳಿಗಳು, ಇವುಗಳನ್ನು ನಾವು ಸಂಕರ್ಣ ತಳಿಗಳು ಅಂತೂ ಕೂಡ ಹೇಳ್ತೀವಿ. ಈ ಸಂಕರ್ಣ ತಳಿಗಳನ್ನು ಆಯ್ಕೆ ಮಾಡಲಾದ ಗಂಡು ಮತ್ತು ಹೆಣ್ಣು ಸಸ್ಯಗಳ ನಡುವೆ ಸಂಕರ್ಣ ಕ್ರಿಯೆಯನ್ನು ಮಾಡಿ ನಾವು ಹೊಸದಾಗಿ ಪ್ರತಿ ವರ್ಷ ತಯಾರು ಮಾಡುವಂತ ಬೀಜಗಳನ್ನ ಹೈಬ್ರಿಡ್ ತಳಿಗಳು ಅಂತೀವಿ. ಈ ಹೈಬ್ರಿಡ್ ತಳಿಗಳಿಗೆ ಅತ್ಯಧಿಕ ಬೆಳೆಯನ್ನು ಕೊಡುವಂತ ಸಾಮರ್ಥ್ಯ ಇರ್ತದೆ, ಧಾನ್ಯವನ್ನು ಕೊಡುವಂತ ಸಾಮರ್ಥ್ಯ ಇರ್ತದೆ. ಈ ಸುಧಾರಿತ ತಳಿಗಳು ಮತ್ತು ಹೈಬ್ರಿಡ್ ತಳಿಗಳು ಇವುಗಳನ್ನು ಕೂಡ ತಾವು ಪರಿಚಯವನ್ನ ಮಾಡಿದ್ರಿ. ಈ ಸುಧಾರಿತ ತಳಿಗಳು ಹಾಗೂ ಹೈಬ್ರಿಡ್ ತಳಿಗಳ ನಡುವಿನ ವ್ಯತ್ಯಾಸ ಏನು ಅಂತೀರಿ? ನೋಡಿ, ಹೈಬ್ರಿಡ್ ತಳಿಗಳನ್ನ ನಾವು ಸಂಕರಣ ತಳಿಗಳು ಅಂತ ಹೇಳ್ತೀವಿ, ಆಗಲೇ ಹೇಳಿದೆ ನಿಮಗೆ. ಈ ಹೈಬ್ರಿಡ್ ತಳಿಗಳನ್ನ ನಾವು ಆಯ್ಕೆ ಮಾಡಲಾದ ಗಂಡು ಮತ್ತು ಹೆಣ್ಣು ಸಸ್ಯಗಳ ನಡುವೆ ಸಂಕರಣ ಕ್ರಿಯೆ ಮಾಡಿ ಅಭಿವೃದ್ಧಿಪಡಿಸಿದ ತಳಿಗಳು. ಈ ತಳಿಗಳ ಬೀಜಗಳನ್ನು ಪ್ರತಿ ವರ್ಷ ನಾವು ಸಂಕರಣ ಕ್ರಿಯೆ ಮೂಲಕ ಪಡೆದುಕೊಳ್ಳಲಾಗುತ್ತದೆ. ಆದರೆ ಈ ಸುಧಾರಿತ ತಳಿಗಳನ್ನು ಆ ಥರ ಅಲ್ಲ, ಅವನ್ನ ನಾವು ಒಂದೇ ಒಂದು ಸಲ ಸಂಕರಣ ಕ್ರಿಯೆ ಮಾಡಿ ನಂತರ ಸಂತತಿಗಳಲ್ಲಿ ಅವನ್ನ ಆಯ್ಕೆ ಮಾಡ್ತಾ ಹೋಗ್ತೀವಿ. ಆಯ್ಕೆ ಮಾಡಿ ನಾವು ತಳಿಗಳನ್ನ ಅಭಿವೃದ್ಧಿಪಡಿಸ್ತೀವಿ. ಇನ್ನೊಂದು ಮುಖ್ಯ ವ್ಯತ್ಯಾಸ ಅಂದರೆ ಈ ಹೈಬ್ರಿಡ್ ಬೀಜಗಳನ್ನ ನಾವು ಮರುಬಳಕೆ ಮಾಡುವಂತಿಲ್ಲ, ಆದರೆ ಸುಧಾರಿತ ತಳಿಗಳ ಬೀಜಗಳನ್ನ ರೈತರು ಮರುಬಳಕೆ ಮಾಡಬಹುದು. ಇನ್ನೊಂದು ಮುಖ್ಯವಾದ ಅಂಶ ರೈತರು ಗಮನಿಸಬೇಕು, ಈಗ ಒಂದು ಹೈಬ್ರಿಡ್ ತಳಿಯನ್ನ ಬೆಳೆಯಬೇಕಾದ್ರೆ ಅದಕ್ಕೆ ಆದಂತ ಒಂದು ಅವಶ್ಯಕತೆಗಳಿರ್ತವೆ. ಭೂಮಿ ಚೆನ್ನಾಗಿರಬೇಕು, ಒಳ್ಳೆಯ ಪ್ರಮಾಣದಲ್ಲಿ ಗೊಬ್ಬರ ನೀರು ಲಭ್ಯತೆ ಇರಬೇಕು. ಈ ರೀತಿ ಇದ್ದರೆ ಮಾತ್ರ ನೀವು ಹೈಬ್ರಿಡ್ ತಳಿಗಳನ್ನ ಬೆಳಿಬೇಕು. ನಿಮ್ಮ ಭೂಮಿ ಅಷ್ಟೊಂದು ಫಲವತ್ತಾಗಿಲ್ಲ, ನಿಮಗೆ ನೀರಿನ ಕೊರತೆ ಇದೆ, ನೀವು ಜಾಸ್ತಿ ಪ್ರಮಾಣದಲ್ಲಿ ಗೊಬ್ಬರ ಹಾಕಕ್ಕಾಗಲ್ಲ ಅಂತಂದ್ರೆ ಹೈಬ್ರಿಡ್ ತಳಿಗಳನ್ನ ದಯವಿಟ್ಟು ಬೆಳೆಯಬೇಡಿ. ನಿಮಗೆ ಇತರೆ ತಳಿಗಳಿದ್ದಾವೆ, ಸುಧಾರಿತ ತಳಿಗಳನ್ನ ನೀವು ಬಳಕೆ ಮಾಡಬಹುದು. ಇನ್ನು 2024 ಸಾಲಿನಲ್ಲಿ ಈ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಯಾವೆಲ್ಲ ನೂತನ ತಳಿಗಳನ್ನ ಬಿಡುಗಡೆಯನ್ನ ಮಾಡಿತು, ಅವುಗಳ ವಿಶೇಷತೆ ಏನು, ಇದರ ಬಗ್ಗೆ ಒಂದಷ್ಟು ವಿವರವಾಗಿ ತಿಳಿಸ್ಕೊಡಿ. ನಮ್ಮ ವಿಶ್ವವಿದ್ಯಾಲಯ 2024 ನಾಲ್ಕು ತಳಿಗಳನ್ನ ಬಿಡುಗಡೆ ಮಾಡಿದೆ. ಅವುಗಳ ವಿವರ ಹಿಂಗಿದೆ. ಮೊದಲನೇದಾಗಿ ಮುಸುಕಿನ ಜೋಳದಲ್ಲಿ, ಇದು ಹೈಬ್ರಿಡ್ ತಳಿ, MAH 15-84 ಅಂತ ಇದರ ಹೆಸರು. ಇದರ ಗುಣಲಕ್ಷಣಗಳು ಏನೆಂದರೆ ಇದು ಮಧ್ಯಮ ಅವಧಿಯ ತಳಿ, ಸುಮಾರು 120-125 ದಿನಕ್ಕೆ ಕಟಾವಿಗೆ ಬರುತ್ತದೆ. ಇದು ಸಿಂಗಲ್ ಕ್ರಾಸ್ ಹೈಬ್ರಿಡ್ ತಳಿಯಾಗಿದೆ. ಇದು 92-95 ಕ್ವಿಂಟಾಲ್ ಪ್ರತಿ ಹೆಕ್ಟೇರಿಗೆ ಇಳುವರಿ ಕೊಡುವ ಸಾಮರ್ಥ್ಯವನ್ನು ಹೊಂದಿದೆ. ಈ ತಳಿಯು ಕೇದಿಗೆ ರೋಗ ಸಹಿಷ್ಣುತೆಯನ್ನು ಹೊಂದಿದ್ದು ಸ್ವಲ್ಪ ಪ್ರಮಾಣದಲ್ಲಿ ಎಲೆ ಅಂಗಮಾರಿ ರೋಗಕ್ಕೂ ಕೂಡ ಸಹಿಷ್ಣುತೆಯನ್ನು ಹೊಂದಿದೆ. ಇದರ ಬೀಜಗಳು ಕೇಸರಿ ಬಣ್ಣದ್ದಾಗಿದ್ದು ತುಂಬಾ ಆಕರ್ಷಕವಾಗಿದ್ದು ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆಯನ್ನು ಪಡೆಯುತ್ತದೆ. ಈ ತಳಿಯನ್ನು ಅಭಿವೃದ್ಧಿಪಡಿಸಲು ಬಳಸಲಾದ ಹೆಣ್ಣು ಮತ್ತು ಗಂಡು ಸಸ್ಯಗಳು ಉತ್ತಮವಾದ ಬೀಜ ಸಾಮರ್ಥ್ಯವನ್ನು ಹೊಂದಿರುವುದರಿಂದ ಇವು ಸಂತತಿ ಕೂಡ ಅಧಿಕ ಇಳುವರಿಯನ್ನು ಕೊಡುತ್ತದೆ. ಈ ತಳಿಯನ್ನು ಕೃಷಿ ವಲಯ 5 ಮತ್ತು 6 ಶಿಫಾರಸು ಮಾಡಲಾಗಿದೆ. ಇನ್ನು ಎರಡನೇ ತಳಿ ಅಂದರೆ KBSS 990, ಇದು ಒಂದು ಹೈಬ್ರಿಡ್ ತಳಿಯಾಗಿದೆ ಸೂರ್ಯಕಾಂತಿಯಲ್ಲಿ. ಇದು ಅಲ್ಪಾವಧಿ ತಳಿಯಾಗಿದ್ದು 80-82 ದಿನಗಳಲ್ಲಿ ಕಟಾವಾಗಿ ಬರುತ್ತದೆ. ಈ ತಳಿಯು ಸುಮಾರು 23-24 ಕ್ವಿಂಟಲ್ ಪ್ರತಿ ಹೆಕ್ಟೇರ್ಗೆ ಇಳುವರಿಯನ್ನು ಕೊಡುತ್ತದೆ. ಈ ತಳಿಯನ್ನು ಕೃಷಿ ವಲಯ 5 ಮತ್ತು 6 ಶಿಫಾರಸು ಮಾಡಲಾಗಿದೆ. ಮುಂದುವರಿದು KBC-12, ಇದು ಒಂದು ಅಲಸಂದೆ ತಳಿಯಾಗಿದೆ. ಇದರ ಗುಣಲಕ್ಷಣಗಳು ಏನೆಂದರೆ, ಈ ತಳಿಯನ್ನು ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಮತ್ತು ಜನವರಿ, ಫೆಬ್ರವರಿ ತಿಂಗಳಲ್ಲಿ ಬಿತ್ತನೆ ಮಾಡಲು ಸೂಕ್ತವಾಗಿದೆ. ಇದು ಅಲ್ಪಾವಧಿ ತಳಿಯಾಗಿದ್ದು 80-85 ದಿನಗಳಲ್ಲಿ ಕಟಾವಿಗೆ ಬರುತ್ತದೆ. ಈ ತಳಿಯು ಸರಿಸುಮಾರು 13-14 ಕ್ವಿಂಟಾಲ್ ಪ್ರತಿ ಹೆಕ್ಟೇರ್ಗೆ ಇಳುವರಿಯನ್ನು ಕೊಡುತ್ತದೆ. ಸಸ್ಯವು ಎತ್ತರವಾಗಿದ್ದು ದಪ್ಪ ಹಸಿರಾದ ಕಾಯಗಳನ್ನು ಹೊಂದಿದ್ದು ನಸುಕಂದು ಬಣ್ಣದ ಬೀಜಗಳನ್ನು ಒಳಗೊಂಡಿರುತ್ತದೆ. ಈ ತಳಿಯನ್ನು ಕೃಷಿ ವಲಯ 5 ಮತ್ತು 6 ಶಿಫಾರಸು ಮಾಡಲಾಗಿದೆ. ಇನ್ನು ಕೊನೆಯದಾಗಿ PBN-342-, ಇದು ಒಂದು ನೇಪಿಯರ್ ಬಾಜಾ ಹೈಬ್ರಿಡ್ ತಳಿಯಾಗಿದೆ. ಇದು ಒಂದು ಮೇವಿನ ಬೆಳೆ. ಈ ತಳಿಯು ಪ್ರತಿ ಹೆಕ್ಟೇರ್ಗೆ 150-200 ಟನ್ ಇಳುವರಿ ಕೊಡುವ ಸಾಮರ್ಥ್ಯ ಹೊಂದಿದೆ. ಈ ತಳಿಯು ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಅಂಶವನ್ನು ಹೊಂದಿದ್ದು ಮತ್ತು ಅಧಿಕ ಪೋಷಕಾಂಶಗಳನ್ನು ಕೂಡ ಹೊಂದಿದೆ. ಸೊ ಈ ತಳಿಯನ್ನು ಕೃಷಿ ವಲಯ 6 ಶಿಫಾರಸು ಮಾಡಲಾಗಿದೆ. ಆಗ್ಲೇ ತಾವು ಸಿಂಗಲ್ ಕ್ರಾಸ್ ಹೈಬ್ರಿಡ್ ಅಂತ ಹೇಳಿ ಒಂದು ಪದವನ್ನ ಬಳಸಿದ್ರಿ, ಏನ್ ಸರ್ ಹಾಗಂತ ಅಂದ್ರೆ? ಅಂದ್ರೆ ಈಗ ಹೈಬ್ರಿಡ್ ನಲ್ಲಿ ಸುಮಾರು ವಿಧಗಳಿದ್ದಾವೆ. ಸಿಂಗಲ್ ಕ್ರಾಸ್ ಹೈಬ್ರಿಡ್ ಅಂದ್ರೆ ಒಂದೇ ಒಂದು ಹೆಣ್ಣು, ಒಂದೇ ಒಂದು ಗಂಡು ಪೇರೆಂಟ್ಸ್ ಅನ್ನ ಉಪಯೋಗ ಮಾಡಿ ಹೈಬ್ರಿಡ್ ಅನ್ನ ಡೆವಲಪ್ ಮಾಡೋದಕ್ಕೆ ಸಿಂಗಲ್ ಕ್ರಾಸ್ ಹೈಬ್ರಿಡ್ ಅಂತೀವಿ. ಅದರ ಅಲ್ಲಿ 3-way ಕ್ರಾಸ್, ಡಬಲ್ ಕ್ರಾಸ್ ಅಂತ ಬರ್ತೇವೆ. ಅಂತದ್ರಲ್ಲಿ ನಾವು 2 ಮತ್ತು 3 ತರನಾದ ಗಂಡು ಮತ್ತು ಹೆಣ್ಣು ಪೇರೆಂಟ್ಸ್ ಅನ್ನ ಯೂಸ್ ಮಾಡ್ತೀವಿ, ಅದೇ ವ್ಯತ್ಯಾಸ. ಇದನ್ನ ನಾವು ಸಿಂಗಲ್ ಕ್ರಾಸ್ ಹೈಬ್ರಿಡ್ ಅಂತ ಹೇಳಿ ಹೇಳ್ತೇವೆ. ಈ ಹೈಬ್ರಿಡ್ ಅಂತ ಅನ್ನುವಂಥದ್ದು ಇದೆಯಲ್ಲ, ಸಂಕರಣ ತಳಿ ಅಂತ ಹೇಳಿದ್ರಲ್ಲ, ಅದನ್ನ ಕೃಷಿಕರು ಸಾಮಾನ್ಯವಾಗಿ ಉತ್ಪಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಕೃಷಿಕರು ಉತ್ಪಾದನೆ ಮಾಡಕ್ಕಾಗಲ್ಲ. ನಾವು ನೋಡಿದಂಗೆ ರಾಣೆಬೆನ್ನೂರು ಪ್ರದೇಶದಲ್ಲಿ ರೈತರು ಹೈಬ್ರಿಡ್ ಸೀಡ್ ಪ್ರೊಡಕ್ಷನ್ ಅಂದ್ರೆ ಬೀಜೋತ್ಪಾದನೆ ಮಾಡ್ತಾರೆ. ಆದ್ರೆ ಬೀಜವನ್ನ ನಾವು ಯಾವುದೋ ಒಂದು ಬೀಜೋತ್ಪಾದನ ಕಂಪನಿ ಇರಬಹುದು ಅಥವಾ ವಿಶ್ವವಿದ್ಯಾಲಯ ಇರಬಹುದು, ಅವರು ಹೆಣ್ಣು ಮತ್ತು ಗಂಡು ಬೀಜಗಳನ್ನು ಅವರಿಗೆ ಸಪ್ಲೈ ಮಾಡ್ತಾರೆ. ಆ ಬೀಜಗಳನ್ನು ಉಪಯೋಗ ಮಾಡಿಕೊಂಡು ಅವರು ಹೈಬ್ರಿಡ್ ಬೀಜದ ಉತ್ಪಾದನೆ ಮಾಡ್ತಾರೆ, ಅವರ ಮಾರ್ಗದರ್ಶನದಲ್ಲಿ ಮಾಡ್ತಾರೆ. ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ರೈತರು ಬೀಜೋತ್ಪಾದನೆಯಲ್ಲಿ ತೊಡಗಿಕೊಂಡಿಲ್ಲ, ಹೈಬ್ರಿಡ್ ಬೀಜಗಳನ್ನು ವಾಣಿಜ್ಯ ಬೆಳೆಯಾಗಿ ಬೆಳೆಯುತ್ತಾರೆ. ಇನ್ನು ನಾವೀಗ ಮುಂಗಾರು ಹಂಗಾಮಿನ ಆರಂಭದಲ್ಲಿ ಇದ್ದೇವೆ. ಈ ಮುಂಗಾರು ಹಂಗಾಮಿನಲ್ಲಿ ಹಾಸನ ಜಿಲ್ಲೆಯಲ್ಲಿ ಅನೇಕ ಬೆಳೆಗಳನ್ನ ಬೆಳೆಯಲಾಗುತ್ತೆ. ನಮ್ಮ ಹಾಸನ ಜಿಲ್ಲೆಗೆ ಶಿಫಾರಸು ಮಾಡಲಾದಂತಹ ಒಂದಷ್ಟು ವಿವಿಧ ತಳಿಗಳ ಪರಿಚಯವನ್ನ ಮಾಡಿಕೊಡಿ. ನೋಡಿ, ಈಗ ಮುಖ್ಯವಾಗಿ ಭತ್ತಕ್ಕೆ ಬರೋದಾದರೆ ಮುಂಗಾರು ಹಂಗಾಮಿನಲ್ಲಿ BR-2655, ಜಯಾ, JGL-1798, ತನು, MTU-1001, IR-3086-4 ಮತ್ತು KRH-4, ಇದು ಹೈಬ್ರಿಡ್ ತಳಿ. ಈ ತಳಿಗಳನ್ನ ನಾವು ಈ ಭಾಗದಲ್ಲಿ ಶಿಫಾರಸು ಮಾಡಿದ್ದೀವಿ. ಇನ್ನು ತಡವಾದ ಮುಂಗಾರಿಗಾಗಿ ತೆಲ್ಲಹಂಸ, ರಾಶಿ, ರಕ್ಷಾ ಮತ್ತು MTU-1010 ಈ ತಳಿಗಳನ್ನ ಶಿಫಾರಸು ಮಾಡಲಾಗಿದೆ. ಈ ತಳಿಗಳಲ್ಲಿ BR-2655 ಮತ್ತು ಜಯಾ ಈ ತಳಿಗಳು ದೀರ್ಘಾವಧಿ ತಳಿಗಳಾಗಿವೆ. ಮತ್ತೆ JGL-1798, ತನು, MTU-1001 ಮತ್ತೆ IR-3086-4 ಈ ತಳಿಗಳು ಮಧ್ಯಮ ವಯಸ್ಸಿನ ತಳಿಗಳಾಗಿವೆ. ಮತ್ತೆ MTU-1001, ರಾಶಿ ಮತ್ತು ತೆಲ್ಹಂಸ ಇವು ಅಲ್ಪಾವಧಿ ತಳಿಗಳಾಗಿವೆ. ಇನ್ನು ರಾಗಿ ವಿಷಯಕ್ಕೆ ಬರೋದಾದರೆ INDAF-5, INDAF-9, GPU-28, 45, 66 ಮತ್ತೆ KMR-204, MR-1 ಮತ್ತು MRR ಈ ತಳಿಗಳನ್ನ ನಾವು ಶಿಫಾರಸು ಮಾಡಿದ್ದೀವಿ. ಮತ್ತೆ ತಡವಾದ ಮುಂಗಾರಿಗಾಗಿ INDAF-5, INDAF-9, GPU-26, 28, 45, 66, KMR-204, 301, MR-1, MR-6 ಮತ್ತೆ ML-365 ಈ ತಳಿಗಳನ್ನು ನಾವು ಶಿಫಾರಸು ಮಾಡಿದ್ದೀವಿ. ಈ ತಳಿಗಳಲ್ಲಿ INDAF-8, MR-1 ಮತ್ತು MR-6 ಇವು ದೀರ್ಘಾವಧಿ ತಳಿಗಳಾಗಿವೆ. ಮತ್ತೆ GPU-28, KMR-301, KMR-204, GPU-66, ML-365 ಅಂಡ್ INDAF-5 ಈ ತಳಿಗಳು ಮಧ್ಯಮಾವಧಿ ತಳಿಗಳಾಗಿವೆ. ಮತ್ತೆ GPU-45, 48, 26, INDAF-9 ಮತ್ತು KMR-204 ಈ ತಳಿಗಳು ಅಲ್ಪಾವಧಿ ತಳಿಗಳಾಗಿವೆ. ಇನ್ನು ಮುಸುಕಿನ ಜೋಳಕ್ಕೆ ಬಂದರೆ NAH-2049 ಮತ್ತೆ NAH-1137 ಮತ್ತೆ NAC-602 ಮತ್ತೆ NAC-604 ಮತ್ತು MAH-14-5 ಹಾಗೂ MAH-15-84 ಈ ತಳಿಗಳನ್ನ ನಾವು ಶಿಫಾರಸು ಮಾಡಿದ್ದೀವಿ. ಈ ತಳಿಗಳನ್ನು ವರ್ಷದ ಎಲ್ಲಾ ಕಾಲಗಳಲ್ಲಿ ಬೆಳೆಯಬಹುದು. ಮತ್ತು ಇನ್ನೂ ವಿಶೇಷ ಏನಂದ್ರೆ ಈ ತಳಿಗಳದ್ದು, ಈ ತಳಿಗಳು ಕೇದಿಗೆ ರೋಗ, ಎಲೆ ಅಂಗಮಾರಿ ರೋಗ ಮತ್ತು ಕಾಂಡ ಕೊರೆಯುವ ಕೀಟ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಅದಲ್ಲದೆ ವಿಶೇಷವಾಗಿ MAH-14-5 ಈ ತಳಿಯನ್ನ ನಾವು ಮೇವಿನ ಬೆಳೆಯಾಗಿ ಕೂಡ ಪರಿಗಣಿಸಬಹುದು. ಈ ತಳಿಯು ಕಟಾವಿನ ಸಮಯದಲ್ಲೂ ಕೂಡ ಹಸಿರಾಗಿ ಇದ್ದು ಇದು ಒಳ್ಳೆಯ ಮೇವಿನ ಇಳುವರಿಯನ್ನು ಕೂಡ ಕೊಡುತ್ತದೆ. ಇನ್ನು ಜೋಳಕ್ಕೆ ಬಂದರೆ CSH 5 ಮತ್ತು 9, CSV 4 ಮತ್ತು DVS 2 ಈ ತಳಿಗಳನ್ನು ನಾವು ಶಿಫಾರಸು ಮಾಡಿದ್ದೀವಿ. ತೊಗರಿ ವಿಚಾರಕ್ಕೆ ಬಂದರೆ HY 3, TTB 7, ICP 7035, BRG 1, 2, 4 ಮತ್ತು 5 ಈ ತಳಿಗಳನ್ನು ನಾವು ಶಿಫಾರಸು ಮಾಡಿದ್ದೀವಿ ಈ ಭಾಗಕ್ಕೆ. ಹೆಸರಿನಲ್ಲಿ PS 16, ಪೂಸಾ ಬೈಸಾಕಿ, PDM 84-178 ಮತ್ತು KKM 3 ಈ ತಳಿಗಳನ್ನು ಶಿಫಾರಸು ಮಾಡಿದೆ. ಮತ್ತು ಉದ್ದಿನಲ್ಲಿ ಕರಗಾಂವ್ 3, T9 ಮತ್ತು ರಶ್ಮಿ, ಇದನ್ನು LBG 625 ಅಂತ ಕೂಡ ಕರಿತೀವಿ, ಈ ತಳಿಗಳನ್ನು ಶಿಫಾರಸು ಮಾಡಿದ್ದೀವಿ. ಅಲಸಂದೆಯಲ್ಲಿ C 152, TVX 944, KBC 1, KBC 2 ಮತ್ತು IT 98456-1 ಮತ್ತು KM 5 ಈ ತಳಿಗಳನ್ನು ಶಿಫಾರಸು ಮಾಡಲಾಗಿದೆ. ಅವರಿಗೆ ಬಂದರೆ HA 3 ಮತ್ತು 4 ಈ ತಳಿಗಳನ್ನು ನಾವು ಶಿಫಾರಸು ಮಾಡ್ತೀವಿ. ಇನ್ನು ಸೋಯಾ ಅವರೆ, ಇದು ಜಾಸ್ತಿ ನಮ್ಮ ಭಾಗದಲ್ಲಿ ಬೆಳೆಯಲ್ಲ, ಆದರೂ ಕೂಡ ರೆಕಮೆಂಡೇಷನ್ ಇದೆ. ಹಾರ್ಡಿ MAUS 2 ಅಂದರೆ ಪೂಜಾ ಅಂತ ಕೂಡ ಕರಿತೀವಿ, ಮೊನೆಟಾ, KB 79, ಕರುಣೆ, KHASB 2 ಮತ್ತು JS 335 ಈ ತಳಿಗಳನ್ನು ಶಿಫಾರಸು ಮಾಡಲಾಗಿದೆ. ಇನ್ನು ನೆಲಗಡೆಯಲ್ಲಿ TMV 2, ICGS 11 ಮತ್ತು JL 24 ಈ ತಳಿಗಳನ್ನು ನಾವು ರೈತರಿಗೆ ಶಿಫಾರಸು ಮಾಡಿದ್ದೀವಿ. ಸೂರ್ಯಕಾಂತಿಯಲ್ಲಿ ಮಾಡರ್ನ್, KBSH 1, 42, 44 ಮತ್ತು 53 ಈ ತಳಿಗಳನ್ನು ನಾವು ಶಿಫಾರಸು ಮಾಡ್ತೀವಿ. ಇವೆಲ್ಲ ಹೈಬ್ರಿಡ್ ತಳಿಗಳಾಗಿವೆ. ಇನ್ನು ಕಬ್ಬಿನ ವಿಚಾರಕ್ಕೆ ಬರೋದಾದರೆ CO 86032, CO 837N, ಇದನ್ನು ಭೀಮಾ ಅಂತ ಕೂಡ ಕರಿತೀವಿ, CO 7804, CO 419 ಮತ್ತು COVC 99463 ಈ ತಳಿಗಳನ್ನು ರೈತರಿಗೆ ಶಿಫಾರಸು ಮಾಡಲಾಗಿದೆ. ಹಳ್ಳಿನಲ್ಲಿ DCS 9, ಅದನ್ನು ಜ್ಯೋತಿ ಅಂತ ಕೂಡ ಕರೀತಾರೆ, ರೋಜಿ ಮತ್ತು DCH 177, 32 ಮತ್ತು GCH 4 ಈ ತಳಿಗಳನ್ನು ಶಿಫಾರಸು ಮಾಡಲಾಗಿದೆ. ಹುರುಳಿನಲ್ಲಿ KBH 1, ಅದನ್ನು BGM 1 ಅಂತ ಕೂಡ ಕರಿತೀವಿ ಮತ್ತು PHG 9 ಈ ತಳಿಗಳನ್ನು ಶಿಫಾರಸು ಮಾಡಿದೆ. ಇನ್ನು ಸಿರಿಧಾನ್ಯಗಳಲ್ಲಿ ಬರೋದಾದರೆ ಸಾಮಿನಲ್ಲಿ CO 2, PRC 3 ಮತ್ತು OLM 203 ಈ ತಳಿಗಳನ್ನು ನಾವು ಈ ಭಾಗಕ್ಕೆ ಶಿಫಾರಸು ಮಾಡಿದ್ದೀವಿ. ಇನ್ನು ಹಾರಕದಲ್ಲಿ PSC 1, JNK 365, RBK 155 ಮತ್ತು GPUK 3 ಅಂತ ತಳಿಗಳನ್ನು ಬಿಡುಗಡೆ ಮಾಡಿದ್ದೀವಿ. ನವಣೆ ವಿಚಾರದಲ್ಲಿ RS 118, K-221, PS-4 ಮತ್ತು SAI 326 ಈ ತಳಿಗಳನ್ನು ಶಿಫಾರಸು ಮಾಡಿದ್ದೀವಿ. ಕೊನೆಯದಾಗಿ ಮೇವಿನ ಬೆಳೆಗಳಲ್ಲಿ ಅಂಜನ್ ಹುಲ್ಲು, BH 9, CO 3, BH-18, DAH 4, CO 1 ಹೈಬ್ರಿಡ್ ನೇಪಿಯರ್ ತಳಿಗಳನ್ನು ಶಿಫಾರಸು ಮಾಡಲಿದೆ. ಈ ಇಷ್ಟು ತಳಿಗಳು ಈ ಮುಂಗಾರು ಹಂಗಾಮಿನಲ್ಲಿ ನಮ್ಮ ಭಾಗದ ರೈತರಿಗೆ ಕೃಷಿ ವಿಶ್ವವಿದ್ಯಾನಿಲಯವು ಶಿಫಾರಸು ಮಾಡಿದಂತ ತಳಿಗಳಾಗಿವೆ. ಹೀಗೆ ಏನೆಲ್ಲ ಶಿಫಾರಸನ್ನ ಮಾಡಲಾಗಿದೆ ಅನ್ನುವಂಥದ್ದನ್ನು ಕೂಡ ತಾವು ಇದುವರೆಗೆ ತಿಳಿಸ್ಕೊಟ್ರಿ. ಈ ಎಲ್ಲ ಬಿತ್ತನೆ ಬೀಜಗಳು ನಮ್ಮ ಕೃಷಿಕರಿಗೆ ಬೇಕು ಅಂತ ಹೇಳಿದ್ರೆ ಹೇಗೆ ಪಡೆದುಕೊಳ್ಳಬಹುದು ಮತ್ತೆ ಎಲ್ಲಿ ಪಡೆಯಬಹುದು? ಎರಡು ವಿಧದಲ್ಲಿ ಅವರು ಬೀಜಗಳನ್ನು ಪಡೆದುಕೊಳ್ಳಬಹುದು. ಮುಖ್ಯವಾಗಿ ರೈತ ಸಂಪರ್ಕ ಕೇಂದ್ರ, ರೈತರು ತಾವು ಇರುವ ಪ್ರದೇಶದಲ್ಲಿರುವ ರೈತ ಸಂಪರ್ಕ ಕೇಂದ್ರವನ್ನು ಭೇಟಿ ಮಾಡಿದಲ್ಲಿ ಅವರಿಗೆ ಬೀಜದ ಲಭ್ಯತೆ ಗೊತ್ತಾಗುತ್ತೆ, ಯಾವ ತಳಿಯಲ್ಲಿ ಯಾವ ಬೀಜ ಇದೆ ಅನ್ನೋದು ಮಾಹಿತಿ ಅವರಿಗೆ ಗೊತ್ತಾಗುತ್ತೆ. ಅವರು ರೈತ ಸಂಪರ್ಕ ಕೇಂದ್ರದ ಮೂಲಕ ಬೀಜಗಳನ್ನು ಪಡ್ಕೋಬಹುದು. ಇನ್ನೊಂದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಅಂತ ಇದೆ ಕಂದಲಿ, ಅಲ್ಲಿ ಕೂಡ ನಾವು ಬೀಜಗಳ ಸರಬರಾಜು ಮಾಡ್ತೀವಿ, ಆದರೆ ಅಲ್ಪ ಪ್ರಮಾಣದಲ್ಲಿ ಬೀಜಗಳ ಸರಬರಾಜು ಮಾಡುತ್ತೆ. ಇದಲ್ಲದೆ ನಮ್ಮ ಕಾಲೇಜಿನ ಆವರಣದಲ್ಲಿಯೂ ಕೂಡ ನಾವು ಸ್ವಲ್ಪ ಪ್ರಮಾಣದಲ್ಲಿ ಬೀಜಗಳನ್ನು ಮಾರಾಟ ಮಾಡ್ತೀವಿ. ಆ ಮಾಹಿತಿಯನ್ನು ತಾವು ಇಲ್ಲಿ ಪಡ್ಕೋಬಹುದು, ಯಾವ ಬೀಜಗಳ ಲಭ್ಯತೆ ಇದೆ ಅಂತ ನೋಡಿಕೊಂಡು ತಾವು ಕೂಡ ನಮ್ಮ ಮಹಾವಿದ್ಯಾಲಯಕ್ಕೆ ಬಂದು ಬೀಜಗಳ ಖರೀದಿಯನ್ನು ಮಾಡ್ಕೋಬಹುದು. ಹೀಗೆ ಇದುವರೆಗೆ ಪರಿಚಯವನ್ನ ಮಾಡಿಕೊಟ್ಟಂತಹ, ನಮ್ಮ ಭಾಗಕ್ಕೆ ಶಿಫಾರಸನ್ನು ಮಾಡಿರತಕ್ಕಂತಹ ವಿವಿಧ ಬಿತ್ತನೆ ಬೀಜಗಳನ್ನು ಸಮೀಪದಲ್ಲಿ ಇರತಕ್ಕಂತಹ ರೈತ ಸಂಪರ್ಕ ಕೇಂದ್ರಗಳು ಅಂತ ಹೇಳಿ ಕರಿತೀವೋ ಅಲ್ಲಿ ಪಡೆದುಕೊಳ್ಳಬಹುದು, ಅಥವಾ ಕಂದಲಿಯಲ್ಲಿರ್ತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರದಲ್ಲಿಯೂ ಕೂಡ ಪಡೆದುಕೊಳ್ಳಬಹುದು, ಅಥವಾ ಅಲ್ಲಿಯೂ ಸಾಧ್ಯವಾಗಲಿಲ್ಲ ಅಂತ ಹೇಳಿದ್ರೆ ಕಾರ್ಯಕರೆಯಲ್ಲಿ ಇರತಕ್ಕಂತಹ ಕೃಷಿ ಮಹಾವಿದ್ಯಾಲಯ ಏನಿದೆಯೋ ಇಲ್ಲೂ ಕೂಡ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಅಭಿವೃದ್ಧಿಪಡಿಸಿರತಕ್ಕಂತಹ ಹೊಸ ಹೊಸ ಬಿತ್ತನೆ ಬೀಜದ ತಳಿಗಳು ಲಭ್ಯ ಇದ್ದಾವೆ, ಇಲ್ಲಿಂದಲೂ ಕೂಡ ಪಡೆದುಕೊಳ್ಳಬಹುದು. ಈ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಇವರು 2024 ಸಾಲಿನಲ್ಲಿ ಬಿಡುಗಡೆ ಮಾಡಿದಂತಹ ನೂತನ ತಳಿಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ ಡಾಕ್ಟ್ರೆ? ನನ್ನ ಮೊಬೈಲ್ ಸಂಖ್ಯೆ ತೆಗೆದುಕೊಳ್ಳಿ,